ಅದು ಅಡ್ಡಕಂಬಿ ರೈಲ್ವೆ ಗಾಡಿಗೆ ಅಡ್ಡಕಂಬಿ ಹಾಕಕ್ಕೂ ಮುಂಚೆ ಎರಡು ಮೂರು ಬತ್ತ ಇದೆ, ಅಡ್ಡಕಂಬಿ ಹಾಕಿ ಕೆಲವು ಜಾಗದಲ್ಲಿ ಬರ್ತಾ ಕೆಲವು ಜಾಗ ಇನ್ನೂ ಸಹ ಬಾಕಿ ಉಳ್ಕೊಂಡಿದೆ ಇಲ್ಲಿ. ಅದೆಲ್ಲ ಕ್ಲಿಯರ್ ಆದರೆ ಒಂದು 90% ಒಳ್ಳೇದಾಗುತ್ತೆ ಜನಗಳಿಗೆ. ಮೊದಲೆಲ್ಲ ಏನು ಫಸಲೇನು ಬೆಳೆಯೋಕ್ಕಾಗ್ತಿಲ್ಲ ಸರ್ ಇಲ್ಲಿ, ಭಾಳ ವಿಪರೀತ ತೊಂದರೆ ಪಾಪ. ಬಾಗಲು ಸಂದ ಆನೆ ಕಾಯ್ಬೇಕು. ಆಮೇಲೆ ಇತ್ತೀಚೆಗೆ ಈ ಹುಲಿ ಕಾಟ ಜಾಸ್ತಿ ಆಗ್ಬಿಟ್ಟಿದೆ, ಜಿಂಕೆಗಳು ಹಂದಿ ಅವಳುಗಳೇ. ಈ ರೈಲ್ವೆ ಬ್ಯಾಡಿಗೆಡ್ಗೆ ನಮಗೆ ಜಾಲರಿ ಹಾಕಿಸ್ತ್ರೆ ಸ್ವಲ್ಪ ಈ ಭಾಗ ಜನ ಒಂದಷ್ಟು ಜೀವನ ಮಾಡೋಕೆ ತೊಂದರೆ ಐತೆ. ರಾತ್ರಿ ಟೈಮ್ ಜಮೀನಿಗೆ ಬರೋಕ್ಕೆ ಭಯ, ಈ ಹುಲಿ ಹರಿಸಿದಾಗ ಭಯ. ರೈಲ್ವೆ ಬ್ಯಾಡಿಕೇಡ್ ಹಾಕೋದಕ್ಕೆ ಮುಂಚೆ ಆನೆ ಕಾಯಕ್ಬಿತ್ತಿದ್ದು, ಮಾಮೂಲಿ ಸಿಮ್ ಅಟ್ಟಿ ಮೇಲೆಲ್ಲ ಹಾಕತ್ತಿದ್ದು. ಈಗ ಆನೆಗಳು ಕಡಿಮೆ ಆಯಿತು ಅಂತ ಕೆಳಕ್ಕೆ ಬರೋಕ್ಕೆ ಹುಲಿಗಳು ಜಮೀನು ಹತ್ರ ಬರೋಕ್ಕೆ ಶುರುವಾದ. ಈ ಚಿರತೆಗಳು ಒಂದಷ್ಟು ಇವಿದೆ, ಜಿಂಕೆಗಳು ಕಾಡಂದಿಗಳು ಭಾರಿ ಕಾಟ. ಅದನ್ನ ತಪ್ಪಿಸೋಕ್ಕೆ ಜಾಲರಿ ಹಾಕಿದ್ರೆ ಒಂದು 8 feet ಒಳ್ಳೇದಾಗುತ್ತೆ ಈ ಭಾಗದ. ಈಗ ನಮ್ಮ ಎಡೆಯಾಲ ಅರಣ್ಯ ವಲಯ ಇದು, 129th ಸರ್ವೆ ನಂಬರ್ ನಮ್ಮ ನಂಗನಪುರ ಎಲ್ಲೆ ಇದು. ಈ ಭಾಗದಲ್ಲಿ ಸುತ್ತಮುತ್ತ ಈಚರ ಓಂಕಾರ ಬ್ಲ್ಯಾಕ್ ಇದೆ, ಎಡೆಯಾಲ ರೇಂಜ್ ಇದೆ. ಈ ಭಾಗದಲ್ಲಿ ಒಂದಷ್ಟು ಒಳ್ಳೆ ಅನುಕೂಲ ಆಗಿದೆ. ಒಂದು 60% ಆಗಿದೆ, ಈಗ ಇನ್ನೊಂದು 40% ಇನ್ನೂ ಆಗ್ಬೇಕಾಗ ಕೆಲಸ ಇದೆ. ಏನೇನು ಹಾಕಿದ್ರಿ ಈಗ? ಇವಾಗ ತೆಂಗು ಹಾಕಿದೀವಿ. ಮೊದಲೆಲ್ಲ ಆನೆ ಮೇಲೆ ಸ್ವಲ್ಪ ಆನೆ ಕಡಿಮೆ ಆಯಿತು, ಈಗ ಹೊಗೆ ಹಾಕಿದ್ದೀನಿ, ಅರಶಿನ ಹಾಕಿದ್ದೀನಿ, ಕಿರುವೆಲ್ಲ ಹತ್ತಿ ಹತ್ತಿನೆಲ್ಲ ಹಾಕಿದ್ದೀನಿ. ಹತ್ತಿ ಇದು ಯಾವಾಗಲಿಂದ ಬೆಳೀತಾ ಇದ್ರಿ ಈ ಹತ್ತಿ ಮತ್ತು? ಸುಮಾರು ಹೆಚ್ಚಕ್ಕೊಂದು 40-50 ವರ್ಷದಿಂದ ಬೆಳಿತೀವಿ. ಬೆಳಿತೀವಿ ಹುರುಳಿ ಬೆಳಿತೀವಿ. ಈಗ ಆನೆ ಕಡದಿಂದ ಈ ಸದ್ಯಕ್ಕೆ ಬಿಟ್ಟಿದ್ರಿ? ಆನೆ ಕಡದಿಂದ ಸದ್ಯಕ್ಕೆ ಬಿಟ್ಟಿದ್ದೀನಿ. ಈಗ ಈಗ ಹೆಂಗೆ ಈಗ ಬೆಳೆದ ನಂತರ ಈಗ ಮಾರ್ಕೆಟ್ ಇಲ್ಲ ಹೆಂಗೆ? ಮಾರ್ಕೆಟಿಗೆ ಟೊಬಾಕೋ ಬೆಳಿತೀವಿ, ಹೆಚ್ ಡಿ ಕೋಟೆಗೆ ತಗೊಂಡೋಗ್ತೀವಿ, ಅಲ್ಲಿ ಕೋಟೆ ಇದೆ. ಇದರಲ್ಲಿ ಟೊಮಾಟೊ ಮೆಣಸಿ ಬೆಳಿತೀವಿ, ಮೆಣಸಿ ಬೆಳೆದ್ರೆ ಇನ್ನೇನು ಗುಂಡ್ಲಪೇಟೆ ಆರ್ ಎಂ ಸಿ ಇದೆ, ಆ ಗುಂಡ್ಲಪೇಟೆ ಆರ್ ಎಂ ಸಿ ತಗೊಂಡೋಗ್ತೀವಿ. ಹೇಗೆ ಬೆಳಿತೀರಿ ಇದು? ಮಳೆ ಆಶ್ರಿತ ಜಮೀನ್ ಅಲ್ವಾ? ಮಳೆ ಆಶ್ರಯದಲ್ಲಿ ಒಳ್ಳೆ ಮಳೆ ಆಗುತ್ತೆ ಸರ್. ನಮ್ಗೆ ಜೂನಿಂದ ಸ್ಟಾರ್ಟ್ ಆಯಿತು ಮಳೆಗೆ, ಮಳೆ ಒಳ್ಳೆ ಮಳೆ ಆಗುತ್ತೆ ನಮಗೆ. ಕಾಡು ಪಕ್ಕದಲ್ಲಿ ಮಳೆ ಆಗುತ್ತೆ, ಚೆನ್ನಾಗಿ ಬೆಳಿತೀವಿ. ಬೆಳೆಯೋದ್ರಲ್ಲಿ ಏನು ತೊಂದರೆ ಇಲ್ಲ. ಪ್ರಾಣಿಗಳದ ಹಾವಳಿ ಜಾಸ್ತಿ ಅಷ್ಟೇ, ಕಾಡು ಪ್ರಾಣಿಗಳ ಹಾವಳಿ. ಈಗ ಮಳೆ ಆಶ್ರಿತ ಆಗಿರೋದ್ರಿಂದ ಸಾಮಾನ್ಯವಾಗಿ ಒಂದಿಷ್ಟು ಕೃಷಿ ಹೊಂಡ ಎಲ್ಲ ಮಾಡಿಕೊಂಡು ಇಟ್ಕೊಂಡು ನೀರನ್ನು ಶೇಖರಣೆ ಮಾಡಿ ಇಟ್ಕೊಂಡು ಆಮೇಲೆ ಅದನ್ನು ನಿಧಾನವಾಗಿ ಬಳಸುವಂಥ ಒಂದು ಕ್ರಮ ಇದೆ, ನೀವು ಆ ಥರ ಎಲ್ಲ ಮಾಡ್ಕೊಳ್ಳಿಲ್ವಾ? ಆ ರೀತಿಯನ್ನು ಅವಶ್ಯಕತೆ ಇಲ್ಲ ಸರ್. ನಮಗೆ ಹೆಚ್ಚು ಮಳೆ ಆಗ್ತದೆ ಯಾವಾಗಲೂ, ಇಲ್ಲಿ ಸ್ವಲ್ಪ ನಮ್ಮ ಈ ಭಾಗ ಮಳೆ ಆಗುತ್ತೆ. ಅದೇನು ಕೃಷಿ ಅವಶ್ಯಕತೆಯೇ ಇಲ್ಲವೇ ಇಲ್ಲ ಸದ್ಯ. ಇದಕ್ಕೆ ನಮ್ಮ ಕಾಡು ಪ್ರಾಣಿಗಳದ್ದು ಒಂಚೂರು ಕಡಿಮೆ ಆದರೆ ನಮಗೆ ಜೀವನ ಮಾಡೋಕ್ಕಿಂತ ತೊಂದರೆ ಇಲ್ಲ. ಅಂದರೆ ವಲಸೆ ಹೋಗ್ಬೇಕಾಯ್ತು ಎಲ್ಲ ಬೆಂಗಳೂರು ಕಡೆ ವಲಸೆ. ಪಾಪ ಈ ಟೈಮ್ ಏನು ಕೂಲಿ ಮಾಡಿದ ಕೂಲಿನ ಸಿಗಲ್ಲ ಸರ್ ಇಲ್ಲಿ. ಕೆಲವು ರೈತರಿಗೆ ಕೂಲಿನೇ ಸಿಗಲ್ಲ. ಆ ರೀತಿ ಪಾಪ ಎಷ್ಟೋ ಜನ ಗೇದು ಸುಮ್ಮನೆ ಒಂದು ವರ್ಷದಲ್ಲಿ 11 ಮೌಟ್ ಒಂದೇ ಜಿನ್ ಪ್ರಾಣಿಗಳ ಅವಳೆ ಆಗಿದೆ. ಅದು ಎಷ್ಟು ಅವಾಗಿದೆ. ಇವಾಗ 60% ಕಡಿಮೆ ಆಗಿದೆ. ರೈಲ್ವೆ ಕಂಬಿ ಆದ್ಮೇಲೆ ಆನೆಗಳದೊಂದು ಕಡಿಮೆ ಆಯಿತು ನಮಗೆ. ಇನ್ನು ಇತ್ತೀಚೆಗೆ ಜಿಂಕೆಗಳ ಕಾಟ, ಜಿಂಕೆಗಳು ಕಾಡಂದಿಗಳು. ಇದು ಕಾಯಕ್ ಬರ್ಬೇಕು ಅಂದ್ರೆ ನಮ್ಮ ಜಮಿ ಪಾಪ ನಮ್ಮ ಈ ಕಾಡು ಪಕ್ಕದ ಜನಗಳು ಈ ಹುಲಿ ಮೊಣ್ಮೊಣೆ ಇತ್ತೀಚೆಗೆ ಒಂದು ಒಡೆಯನ್ ಪದ ಹುಲಿ ತಿಂದ್ಬಿಡ್ತಲ್ಲ, ಅದು ಕಾಡು ಬರೋಕ್ಕೆ ಭಯ. 6-5 ಆಯ್ತು ಅಂದ್ರೆ ಎಲ್ಲ ಸ್ವಲ್ಪ ಜಮೀನ್ ಕಡೆ ಬರಕ್ಕೆ ಭಯ ಆಗಿದೆ ಸರ್. ಅಷ್ಟೇ, ಅದೊಂದು ಜಾಲರಿ ಹಾಕಿಸ್ತಾರೆ ಈ ಭಾಗದಲ್ಲಿ. ಅಷ್ಟು ನಮಗೆ ಜೀವನ ಮಾಡೋಕ್ಕೂ ಅಂತಂದ್ರೆ ಈಗ ನಮ್ಮ ಕಾಯಕ್ಕೆ ಬಂದು ಪ್ರಾಣನೇ ಹೋದ್ರೆ ಏನ್ ಮಾಡೋಕ್ಕಾಗುತ್ತೆ ಸರ್? ಅದರಿಂದ ಅಡಿ ಎಷ್ಟೋ ಜನ ಮನೇಲಿ ಓಲೆಬೇಡಿ ನೀವು ಅಂತ ಎಷ್ಟೋ ಜನ ನೈಟ್ ಕಾವಲಿಗೆ ಕಳಿಸ್ಬಿಡಲ್ಲ ಪಾಪ. ನಾವು ಮಾಡಿದೆಲ್ಲ ಖರ್ಚಿಗೆ ಎಲ್ಲ ಹೆಚ್ಚು ಜಾಸ್ತಿ, ಭಾಳ ತೊಂದರೆ ಆಗಿದೆ ಸರ್. ಅಷ್ಟೇ ಸರಿ. ಇಲ್ಲಿವರೆಗೂ ಪ್ರಾಬ್ಲಮ್ ಬಗ್ಗೆ ಹೇಳಿದ್ರಿ, ಏನು ಹೇಗೆ ಬೆಳಿತೀರಿ ಹೇಳಿ, ಏನೇನು ಮಾಡ್ತಾ ಇದ್ರಿ ಈಗ ಇಲ್ಲಿ? ಇಲ್ಲಿ ಹೊಗೆ ಸೊಪ್ಪು, ಮಾಮೂಲಿ ಹೊಗೆ ಸೊಪ್ಪು ಮಾಮೂಲಿ ನಾಟಿ ಮಾಡ್ತೀವಿ, ಹೊಗೆ ಸೊಪ್ಪು ಬೆಳಿತೀವಿ, ಹತ್ತಿ ಬೆಳಿತೀವಿ, ಅರಶಿನ ಬೆಳಿತೀವಿ. ಇಲ್ಲಿ ಬಾಳೆನೂ ಬೆಳಿತಿದ್ವು. ಬಾಳೆ ಬೆಳೆದ್ರೆ 1/2 ಪೈಸೆಗಂಟು ಕಷ್ಟ. ಬಾಳೆ ಬೆಳೆದಿದ್ದೀವಿ, ತೆಂಗೆಲ್ಲ ಎಲ್ಲನೂ ಬೆಳಿತೀವಿ ಸರ್. ಈ ಹೊಗೆ ಸೊಪ್ಪನ್ನು ಹೇಗೆ ಬೆಳೆಯೋ ಕ್ರಮ ಹೇಗೆ, ನೀವು ನಿಮ್ಮ ಕ್ರಮಗಳು ಹೇಗೆ? ಫಸ್ಟು ಬೆಡ್ ಹಾಕಿರ್ತೀವಿ, 1 ಕಳೆದು ಅದು ನಾಟಿ ಮಾಡಿ ಟ್ರೈ ಅಂತ ನಾಟಿ ಮಾಡ್ತೀವಿ. ಟ್ರೈ ಮಾಡಿದ 1 ಜಮೀನಿಗೆ ನಾಟಿ ಮಾಡ್ತೀವಿ. ನಾಟಿ ಮಾಡಿದ 1 ವಾರ 15 ಕಳೆದ ಮೇಲೆ ಅದಕ್ಕೆ ಗೊಬ್ಬರ ಅಂತ ಸಿಂಪಡಣೆ ಮಾಡಿ ಗೊಬ್ಬರ ಹಾಕ್ತಿದ್ದೀವಿ, ಔಷಧಿ ಸಿಂಪಡಣೆ ಮಾಡ್ತೀವಿ. ಸೇಮ್ ಮಾಮೂಲಿ ಉಳುಮೆ ಮಾಡಿ ಅದೆಲ್ಲ ಒಂದು ಅದ ಮಾಡಿ ಅದನ್ನ ನಮ್ಮ ಜಮೀನು ತಗೊಂಡು ಮನೆಯಲ್ಲಿ ಕಟ್ಟಿ ಎಲೆ ಲೀಪ್ ಥರ ಕಟ್ ಮಾಡಿ ಅದು ಅಲ್ಲಿ ಬ್ಯಾರನ್ ಅಂತಿದೆ. ಬ್ಯಾರನ್ ಅದಕ್ಕೆ ಎಲ್ಲ ಬಿಡಿಸಿ ಲೇಬರ್ ಕಡ್ದು ಅದನ್ನ ಕಟ್ಟಿ ಬೆಳೆದು ಅದ ಮಾಡಿ ತಗೊಂಡೋಗ್ಬೇಕು ಸರ್. ಅಷ್ಟೆಲ್ಲ ಅದ ಮಾಡೋದಕ್ಕೆಲ್ಲ ವ್ಯವಸ್ಥೆ ಇದೆಯಾ? ಮಾಡ್ಕೊಂಡಿದ್ದೀವಿ ಸರ್. ಅದೆಲ್ಲ ಎಲ್ಲ ಮಾಡ್ಕೊಂಡಿದ್ದೀವಿ ಸರ್. ಹೊಗೆ ಹಾಕೋದಕ್ಕೆಲ್ಲ ಹೊಗೆ ಎಲ್ಲ ಸಿದ್ಧತೆ ಇದೆ ಸರ್. ಅದಕ್ಕೇನು ಬಾಡಿಗೆ ಕೊಡಬೇಕು ಅಥವಾ ನಿಮ್ದೆ ಇದೆಯಾ? ಸ್ವಂತಗಳೇ ಮಾಡ್ಕೊಂಡಿದ್ದೀನಿ, ಕೆಲವು ಎಲ್ಲ ಏನು ಬಾಡಿಗೆ ಏನು ಇಲ್ಲ ಇಲ್ಲಿ. ಒಟ್ಟು ಎಷ್ಟು ಜಮೀನು ಇದೆ? 6 ಇದೆ. 1-4 ಹೊಗೆ ಹಾಕಿದ್ದೀನಿ ಸರ್. ಹತ್ತಿ? ಹತ್ತಿನ ಒಂದು 2 ಹಾಕಿದ್ದೀನಿ. ಪರವಾಗಿಲ್ವಾ ಜೀವನಕ್ಕೆ? ಜೀವನ ತೊಂದರೆ ಇಲ್ಲ ಸರ್. ಜೀವನಕ್ಕೆ ಏನು ತೊಂದರೆ ಇಲ್ಲ ಬಿಡಿ. ಇದು ಈ ಕಾಡು ಪ್ರಾಣಿಗಳದ್ದು ಇದೆಲ್ಲ ಸ್ವಲ್ಪ ತಾತ್ಕಾಲಿಕ ಅಷ್ಟೇ. ಈಗ ಎಲ್ಲ ಬ್ಯಾರಿಕೇಡ್ ಆಗಿರೋದ್ರಿಂದ ಸ್ವಲ್ಪ ದಿನದಲ್ಲೆಲ್ಲ ಸರಿ ಆಗುತ್ತೆ. ಇನ್ನು ಮುಂದಾದರೂ ಹೆಚ್ಚು ನಿಮಗೆ ಬೇಕಾಗಿರೋಂಥ ನೀವು ನಿಮಗೆ ಇಷ್ಟಪಟ್ಟಂಥ ಬೆಳೆಯನ್ನು ಬೆಳ್ಕೊಳ್ಬೋದು. ನಮ್ಮತ್ತೆ ನೆಕ್ಸ್ಟು ತೆಂಗು ಬೆಳಿಬೇಕು, ಅಡಿಕೆ ಬೆಳಿಬೇಕು. ನಮಗೆ ಸ್ವಲ್ಪ ಒಳ್ಳೆ ಇತ್ತೀಚೆಗೆ ಬಾಳೆ ಗಿಳೆ ಎಲ್ಲ ಹಾಕಿ ಬೆಳಿಬೇಕು ಅಂತ ಆಸೆ. ಬೆಳೆಗಳನ್ನ ಬೆಳಿಬೇಕು ಅಂತ ಇದೆ. ಅದು ಬೆಳಿಬೇಕಾದ್ರೆ ಭಯ, ಅದೇ ಈ ಕಾಡು ಪ್ರಾಣಿದ ಭಯ ಇದೆ ಸರ್. ಅದೆಲ್ಲ ಕ್ಲಿಯರ್ ಆದಾಗ ಈ ಪರವಾಗಿಲ್ಲ. ಎಲ್ಲ ನಮ್ಮ ಫಾರೆಸ್ಟ್ ಇಬ್ಬಂದಿವ್ರಿಗೆ ಆನೆಗಳು ಬಂದಾಗೆಲ್ಲ ಪಾಪ ಎಷ್ಟೊತ್ತು ರಾತ್ರಿ ಕರೆದ್ರು ಪಾಪ ಓಡಿ ಬಂದು ಇದು ಮಾಡ್ತಿದ್ರು. ಇತ್ತೀಚೆಗೆ ಸುಮಾರು ಒಂದು 5 ವರ್ಷದಿಂದ ಇತ್ತೀಚೆಗೆ ರೈಲ್ವೆ ಬ್ರಾಡೆಗಳು ಪಾಪ ಶ್ರಮ ಬಿದ್ದು 50-60 ಕೋಟಿ ಖರ್ಚು ಮಾಡಿ ಒಳ್ಳೊಳ್ಳೆ ರೈಲ್ವೆ ಕಂಬಿ ಹಾಕಿಸ್ಕೊಟ್ಟಿದ್ರೆ ಅದು ಮಧ್ಯಾಹ್ನ ಇನ್ನೊಂದು 1 ಕಿಲೋಮೀಟರ್ ಸ್ವಲ್ಪ ಅಲ್ಲಲ್ಲಿ ಗ್ಯಾಪ್ ಇದೆ ಸಿ, ಅದನ್ನೆಲ್ಲ ಕ್ಲಿಯರ್ ಮೋಟು. ನೆಕ್ಸ್ಟ್ ನಮಗೆ ಸೋಲಾರ್ ತಂತಿ ಬೇಲಿ ಹಾಕಿ ಇದಾಕ್ಬಿಟ್ರೆ ನಮಗೆ ಸ್ವಲ್ಪ ಅನುಕೂಲ ಆಗುತ್ತೆ. ಅದೊಂದು ಅವಕಾಶ ಮಾಡಿಕೊಡ್ಬೇಕು ಅವರು. ಅವರು ಸಮಪಟ್ಟು ಮಾಡಿದ್ದಾರೆ ಸರ್, ಅರಣ್ಯ ಇಲಾಖೆಯವರು ಪಾಪ ಸಿಬ್ಬಂದಿ ಅವರು ಬಸ್ ಬಂದಿಸಿ ನಮ್ಗೆ ಕೆಲಸ ಮಾಡ್ಕೊಡ್ತಾರೆ ಸರ್ ಈ ಭಾಗದಲ್ಲಿ. ಬಳ್ಳೂರು ಹುಂಡಿಯ ಕಾಡಂಚಿನ ಜಮೀನ್ದಾರರಾದ ನಂಜುಂಡಸ್ವಾಮಿ. ಅದರಲ್ಲಿ ಸಮಸ್ಯೆ ಅಂದ್ರೆ ಇಷ್ಟನೇ, ಆನೆಗಳು ಹಿಂಡ ಆನೆಗಳು ತಪ್ಪವ, ಒಂಟಿ ಅವು ತಪ್ಪಿಲ್ಲ, ಕೆಳಗಡೆ ಗಿರ್ಲ್ ಹಾಕಿದ್ರಂತೂ ಬಹಳ ಉತ್ತಮ. ಅದರಲ್ಲಿ ಸಣ್ಣ ಪುಟ್ಟ ತಂತಿ ಆದ್ರೆ ಆಗದಿಲ್ಲ, ತಂತಿನ ಕಡಿಯಂತ ಪ್ರಾಣಿ ಅದಲ್ಲಿ. ಸಣ್ಣ ತಂತಿನ ಕಡಿದು ಒಳಕ್ ಬರ ಅಂತದ್ದು ಮುಳ್ಳಂದಿ, ಅದು ಅವಳಿ ಇಲ್ಲಿ ಸಣ್ಣ ತಂತಿನ ಕಟ್ ಮಾಡುತ್ತದ, ಕಟ್ ಮಾಡಿ ಹೊರಗೆ ಬರ್ತದ. ಎಷ್ಟೆಕರೆ ಜಮೀನು ಇದೆ ನಂದು? 50 ಎಕರೆ ಅದೇ ಸರ್. 50 ಎಕರೆ. ಏನೇನು ಬೆಳಿತೀರಿ? ಟೊಬಾಕೊ, ಈಗ ತೆಂಗು ಹಾಕಿದೀನಿ, ಅದು ಬಿಟ್ರೆ ಅಡಿಕೆ, ಬಾಳೆ. ಈಗೇನು ಸಮಸ್ಯೆ ಇಲ್ವಾ? ಈಗ ಒಂದು ತಿಂಗಳಿಂದ ಸಮಸ್ಯೆ ಇಲ್ಲ. ಎಲ್ಲ ರೈತರು ಅಕ್ಕಪಕ್ಕದಲ್ಲಿ ವ್ಯವಸಾಯ ಶುರು ಮಾಡಿದ್ಮೇಲೆ ನನ್ನ ತೋಟಕ್ಕೆ ಕಮ್ಮಿ, ಯಾಕಂದ್ರೆ ಎಲ್ಲ ಕೌಲು ಶುರು ಆದ್ರಲ್ಲ. ಅದರಿಂದ ಬರೀ ನಂದೇ ಒಂದು ತೋಟ ಹಸಿರು ಅಲ್ಲೇ ಕಾಣೋದಾದ್ರೆ 5 ಕಿಲೋಮೀಟರ್ಲಿ ಅಲ್ಲಿಗೆ ಬರ್ತದ, ಆನೆ ಪಕ್ಕಕ್ಕೆ ಬರ್ತದ, ಆನೆ ನಮ್ಮ ತೋಟಕ್ಕೆ ಬರ್ತದೆ. ಈಗ ನಮ್ಮ ತೋಟ ಎಲ್ಲ ಹಾಳಾಗಿರೋದೆಲ್ಲ ಆನೆಗಳೇ. ಒಂದು ಗೊರನು ತರದಿಲ್ಲ, 4,400 ಗಿಡ ಹಾಕಿ ಒಂದು ಗೊರನು ಡಿಸ್ಟ್ರಿಬ್ಯೂಟ್ ಮಾಡಿಲ್ಲ ನಾನು, ಎಲ್ಲ ಆನೆ ಅವಳಿ. ಅದರಿಂದ ಫೆನ್ಸಿಂಗು ಆಳು. ಈಗೇನು ಬೆಳಿತೀವಿ? ಈಗ ಬಾಳೆ, ಅಲ್ಲಿ ಬಾಳೆ ಅದೇ ಬಾಳೆ ಬಾಳೆ ಇದೆ. ಈ ಬಾಳೆಗೆ ಏನು ಸಮಸ್ಯೆ ಇಲ್ಲ? ಈಗಿಲ್ಲ, ಅದೇ ಇನ್ನು ತಿಂಗಳಿಂದಿಲ್ಲ ಅಷ್ಟೇ. ಅಕ್ಕಪಕ್ಕದ ರೈತರು ವ್ಯವಸಾಯ ಶುರು ಮಾಡಿದ್ಮೇಲೆ ಇಲ್ಲ, ಇನ್ನು ಸ್ಟಾರ್ಟ್ ಆಯ್ತು, ಪುನಃ ಬ್ಯಾಸಗ ಆದ್ರೆ ಸ್ಟಾರ್ಟು. ಈ ನೆಕ್ಸ್ಟ್ ಏನು ಮಾಡಬೇಕು ಅಂತ ಇದ್ದೀರಿ? ಜಾಲರಿ ಹಾಕ್ಬೇಕು ಒಳಗಡೆ, ಅದನ್ನು ಹೈಟ್ ಮಾಡಬೇಕು, ಮಾಡಿದ್ರೆ ಸ್ವಲ್ಪ ಅನುಕೂಲ ಆಯ್ತದೆ ನಮಗೆ. ಬಳ್ಳೂರು ಹುಂಡಿಯ ರೈತರಾದ ಮಧುಕುಮಾರ್. ನಮಗೆ ಒಂದು 20 ಎಕರೆ ಜಮೀನು ಐತೆ, ನಾವು ಪಂಪ್ ಸೆಟ್ ಮಾಡಿದ್ದೀವಿ 1 ಎಕರೆ. ಇಲ್ಲಿ ಆನೆ ಸಮಸ್ಯೆ ಮೊದಲಿಗಿಂತ ಒಂದು ಸ್ವಲ್ಪ ಕಡಿಮೆ ಆಗಿದ್ರು. ಹಿಂಡ್ಗಳು ಬರ್ತಾ ಇಲ್ಲ, 1-2 ಬರ್ತಿರ್ತಾವೆ ಸರ್ ಆವಾಗವಾಗ. ಅದು ಬಿಟ್ಟರೆ ಜಿಂಕೆಗಳು, ಹಂದಿಗಳು ಭಯಂಕರ ಸಮಸ್ಯೆ ಸರ್ ಅವು. ಆಮೇಲೆ ನೌಲ್ಗಳು, ಅವು ಸಮಸ್ಯೆ. ಅದಕ್ಕೇನು ಪರಿಹಾರ ಮಾಡಬೇಕು ಅಂದರೆ ಈಗ ಜಾಲರಿ ಹಾಕ್ಸ್ಬೇಕು, ಆಮೇಲೆ ಅಡ್ಪಟ್ಟಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಮೇಲ್ ಹೈಟ್ ಮಾಡಬೇಕು ಸರ್. ಇಲ್ಲಾಂದ್ರೆ ಆನೆಗಳು ಆವಾಗವಾಗ ಮತ್ತೆ ದಾಟ್ಬಿಡ್ತವೆ. ಈ ರೀತಿ ಮಾಡಿದ್ರೆ ಸಮಸ್ಯೆ ತಪ್ಪೋದು ಸರ್. ಈಗ ಬೆಳೆನ ಬೆಳೆದಿದ್ದ ಬೆಳೆನ ಈಗ ನಿಮ್ಮ ಮನೆಗೆ ಅನುಕೂಲಕ್ಕೆ ಆಗ್ತಾ ಇದೆಯಾ? ಅದೇ ಸರ್, ಇವಾಗ ಬೇಸಿಗೆ ಟೈಮ್ ಅಲ್ವಾ, ಜನ ಯಾರು ಕೌಲ್ಗೆ ಹೋಗಲ್ಲ, ಎಲ್ಲ ಫಸಲು ಹಾಳು ಮಾಡ್ತವೆ ಆನೆಗಳು, ಹಂದಿಗಳು, ಸಾರ್ಗಳೆಲ್ಲ. ಒಂದು ತಿಂಗಳಿಂದ ಮಳೆ ಬಿದ್ದಮೇಲೆ ಫಸಲು ಮಾಡ್ತವಿಂದ ಜನಗಳು ಒಂದು ಸ್ವಲ್ಪ ಕೌಲ್ಗೆ ಹೋಗೋದ್ರಿಂದ ಒಂದು ಸ್ವಲ್ಪ ಅವಾಯ್ಡ್ ಆಗೈತೆ ಸರ್. ಒಂದು 50% ಅಷ್ಟೇ. ಜಾಲರಿ ಹಾಕಿ ಒಂದು ಸ್ವಲ್ಪ ಕಂಬಿ ಹೈಟ್ ಮಾಡಿದ್ರೆ ಸಮಸ್ಯೆ ತಡೆಗಟ್ಬೋದು ಸರ್. ಅಂಚೀಪುರದ ಜಮೀನ್ದಾರರಾದ ಪಾಂಡು. ನನ್ನ ಹತ್ರ ಹೆಚ್ಚು ಕಮ್ಮಿ 36 ಎಕರೆ ಜಮೀನು ಇದೆ. ನಮ್ಗೆ ಇಲ್ಲಿ ಆನೆಕಟ್ಟ ತುಂಬ ಜಾಸ್ತಿ ಆಗಿದೆ. ಆಲ್ರೆಡಿ ಒಂದು ಸ್ವಲ್ಪ ಪೆನ್ಷನ್ ಎಲ್ಲ ಸೋಲಾರ್ ಎಲ್ಲ ಮಾಡಿದ್ದಾರೆ ಅವರು, ಅದು ಏನು ಪ್ರಯೋಜನ ಆಗಲಿಲ್ಲ. ಇದು ತುಂಬ ತೊಂದರೆ ಆಗ್ತದೆ ನಮಗೆ. ಈಗ ರೈಲ್ವೆ ಬ್ಯಾರಿಕೇಡ್ ಮಾಡಿದ ನಂತರ? ಬ್ಯಾರಿಕೇಡ್ ಮಾಡಿದ್ರು ಕೂಡ ಕಂಟ್ರೋಲ್ ಆಗಿಲ್ಲ, ಜಾಸ್ತಿನೇ ಆಗ್ತಾ ಇದೇನು. ಬ್ಯಾರಿಕೇಡ್ ದಾಟ್ಕೊಂಡು ಬರ್ತವೆ, ಸ್ವಲ್ಪ ಐ ಲೆವೆಲಲ್ಲಿ ಮಾಡಿ ಅದನ್ನ ಮೇಲ್ಗಡೆ ಹೆಚ್ಚಿಸ್ಬೇಕು ಅಂತ ಕೇಳ್ತಾ ಇದ್ದೀವಿ. ಏನೇನು ಬೆಳೆ ಹಾಕಿದಿರಿ? ಕಬ್ಬು, ಬಾಳೆ, ಟೊಮೊಟೊ, ತರಕಾರಿ ಎಲ್ಲ ಬೆಳಿತೀವಿ, ಈರುಳ್ಳಿ, ಮೆಣಸಿ ಎಲ್ಲ ಬೆಳಿತಾ ಇದ್ದೀವಿ. ಈಗ ಆಲ್ರೆಡಿ 2 ಎಕರೆ ಬಾಳೆನ ಆನೆಗಳೆಲ್ಲ ತುಳಿದು ನಾಶ ಮಾಡಿಸವೆ ಕಂಪ್ಲೀಟ್. 2 ಎಕರೆ ಇಲ್ಲ, ಮತ್ತು ಸೋಲಾರ್ ಎಲ್ಲ ಹಾಳಾಗಿದೆ ನಮ್ಮದು ಜಮೀನು. ನಮ್ಗೆ ತುಂಬ ತೊಂದರೆ ಆಗ್ತದೆ ಕಾಡಂಚಿ ಆಗಿದ್ದರಿಂದ. ಆಮೇಲೆ ನಮ್ಮ ಈ ಭಾಗದಲ್ಲಿ ಏನಾಗಿದೆ ಅಂದರೆ ಕಲ್ಲಳ್ಳಿ ಕರ್ಲ್ಪುರ ಅಂತ 2 ಎಲೆಗಳಿವೆ. ಸುಮಾರು 1,000 ಎಕರೆ ಬರುತ್ತೆ ಅಲ್ಲಿ ಕಲ್ಲಳ್ಳಿ ಕರ್ಲ್ಪುರ. ಆ ಸರ್ವೆ ನಂಬರ್ಗಳಲ್ಲಿ ನಮ್ಗೆ ಯಾವುದೇ ರೀತಿ ಕಾಂಪೋಸಿಷನ್ ಕೊಡ್ತಾ ಇಲ್ಲ ಅವರು. ಈಗ ನಿಮ್ಮ ಸಲಹೆ ಏನಿರುತ್ತೆ, ಏನು ಮಾಡಬೇಕು ಅಂತ ಅನಿಸುತ್ತೆ? ಆನೆ ಕಂಟ್ರೋಲ್ ಮಾಡಲಿ. ನಾವು ಕಷ್ಟಪಟ್ಟು ಸಾಲ ಸೋಲೆ ಮಾಡಿಬಿಟ್ಟು ಬೆಳೆಗಳ ಬೆಳೆದ್ಬಿಟ್ಟು ಇವರು 1 ವರ್ಷದ ಫಸ್ಟ್ ಒಂದು ದಿನಕ್ಕೆ ನೈಟ್ ಬಂದು ಹಾಳು ಮಾಡ್ತೇವೆ ಅಂದರೆ ಏನು ಸರ್ ಅರ್ಥ? ಎಲ್ಲಿ ಹೋಗ್ಬೇಕು ನಮ್ಮ ಸಾಲ ಹೆಂಗೆ ತೀರಿಸೋದು? ನಮ್ಮ ಕಷ್ಟ ಸುಖಗಳು ಯಾರು ನೋಡಿದ್ರು? ಸೊ ಹಂಗಾಗಿ ನಮ್ಗೆ ತೊಂದರೆ ಆಗಿದೆ. ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಿ ಈಗಲಾದ್ರು ಎಚ್ಚೆತ್ಕೊಂಡು ನಮ್ಗೆ ಸುತ್ತಮುತ್ತ ಕಾಡಂಚಿನ ಭಾಗಕ್ಕೆ ಸೂಕ್ತವಾದ ವ್ಯವಸ್ಥೆ ಮಾಡಿ ಆನೆಗಳು, ಕಾಡು ಪ್ರಾಣಿಗಳು ಜಮೀನಿಗೆ ಬರದೇ ರೀತಿ ಸ್ವಲ್ಪ ಹೈಟಕ್ಕಾಗಿ ಫೆನ್ಸಿಂಗ್ ಎಲ್ಲ ಮಾಡಿಸಿ, ಇನ್ನೂ ರೈಲ್ವೆ ಕಂಬಿಗಳು ಬ್ಯಾರಿಕೇಡ್ ಎಲ್ಲ ಸ್ವಲ್ಪ ಹೈಟ್ ಮಾಡಿಸಿ ಕ್ಲೀನಾಗಿ ಟ್ರಂಚ್ ಎಲ್ಲ ಮಾಡಿಸಿ ಅವಾಯ್ಡ್ ಮಾಡಿದ್ರೆ ಸೂಕ್ತ ಅನಿಸುತ್ತೆ. ಇಲ್ಲ ಅಂತಂದರೆ ನಮ್ಗೆ ತುಂಬ ಕಷ್ಟ ಆಗುತ್ತೆ ಸರ್. ಇವಾಗ ಸರ್ಕಾರ ಗಮನ ಹರಿಸಲೇಬೇಕು ಖಂಡಿತ. ಹೊಸಳ್ಳಿ ಗ್ರಾಮದ ಸುರೇಶ್. ಸರ್, ಇಲ್ಲಿ ನಮಗೆ ರೈಲ್ವೆ ಬ್ಯಾರಿಕೇಡ್ ಆಗಿದೆ ಅಂದರೆ 60% ಪರವಾಗಿಲ್ಲ ಅಂತ ಹೇಳ್ಬೋದು. 40%ಅಲ್ಲಿ ಇನ್ನೂ ಪ್ರಾಬ್ಲಮ್ ಇದೆ ಸರ್ ತುಂಬ. ಹಂಗಾಗಿ ಒಂದು 2009 ಅನ್ಕೋತಿದ್ದೀನಿ ಒಂದು ಆಜುಬಾಜಲ್ಲಿ. ಆವಾಗ ಒಬ್ಬರು ಆರ್ ಎಫ್ ಒಬ್ಬರು ಡ್ಯೂಟಿಲಿದ್ರಿ. ಆವಾಗ ನಮಗೆ ಯಾವುದೇ ರೀತಿ ಬೆಲೆ ಕೇಳಿದ್ರು ಮತ್ತು ಇನ್ನೊಂದು ಏನೂ ಇರಲಿಲ್ಲ, ಸುಮ್ಮನೆ ಇತ್ತು. ಆವಾಗ ಅವರು ತುಂಬ ಚೆನ್ನಾಗಿ ಡ್ಯೂಟಿ ಮಾಡಿಸೋರು ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ. ನಾವೆಲ್ಲ ನಾವು ಹೇಳ್ಕೊಂಡಾಗ ಅವ್ರಿಗೆ ತುಂಬ ಚೆನ್ನಾಗಿ ಡ್ಯೂಟಿ ಮಾಡಿಸೋರು, ಎಲ್ಲಕ್ಕಿಂತ ಹೆಚ್ಚಾಗಿ. ಇನ್ನೂ ಬ್ಯಾರಿಕೇಟು ಮತ್ತು ನಮ್ಮ ಕಡೆ ಇನ್ನೂ ಏನೂ ಬಂದಿರಲಿಲ್ಲ. ಆವಾಗ ಸ್ವಲ್ಪ ಕಂಟ್ರೋಲ್ ಇತ್ತು ಸರ್. ಅವರು ತುಂಬ ಚೆನ್ನಾಗಿ ಡ್ಯೂಟಿ ಮಾಡಿಸಿ ಪ್ರತಿ ರಾತ್ರಿ ಅವರೆಲ್ಲ ಗಸ್ತೆಲ್ಲ ಬಂದು ನಮ್ಮ ರೈತರಿಗೆಲ್ಲ ನಂಬರ್ ತೊಗೊಂಡಿದ್ರು ಅವರು. ನಮಗೆಲ್ಲ ಕಾಲ್ ಮಾಡೋರು, ಸರ್ ಈ ಥರ ಬಂದಿದೆಯಾ, ಈ ಥರ ಬಂದಿದ್ದಾರಾ, ಈ ಟೈಮಿಗೆ ಬಂದವರಾ ಅಂತಂದ್ಬಿಟ್ಟು ನಾವು ಜಮೀನೆಲ್ಲ ಕಾಲ್ ಇರ್ತಿದ್ವಿ ಅವಾಗ. ಅವಾಗೆಲ್ಲ ಕೇಳ್ಕರವರು. ಆಮೇಲೆ ಕರೆಕ್ಟಾಗಿ ಇಂಥ ಟೈಮಿಗೆ ಬಂದು ಅವರು ಇಂಥ ಜಾಗಕ್ಕೆ ಬಂದು ನೀವು ಸೈನ್ ಮಾಡ್ಬಿಟ್ಟು ಹೋಗ್ಬೇಕು ಅಂತಂದ್ಬಿಟ್ಟು ಒಂದನ್ನ ಫಿಕ್ಸ್ ಮಾಡ್ಕೊಂಡಿದ್ರು. ಸರ್ಕಾರ ಈ ರೈಲ್ವೆ ಬ್ಯಾರಿಕೇಡ್ನೆಲ್ಲ ಬಂದು ಇದು ಮಾಡಿದೆ ಅಂದರೆ ನಾವು ಅತಿ ಪ್ರಯೋಜನ ಇಲ್ಲ ಅಂತನ್ನೋಕ್ಕಾಗಲ್ಲ. ಒಂದು 60% ಓಕೆ ಸರ್, ಒಂದು 60%, ಇನ್ನೂ 40% ನಮ್ಗೆ ಪ್ರಾಬ್ಲಮ್ ಇದೆ ಸರ್. ಈಗ ಮೊನ್ನೆ 2 months ಆಗಿರಬೇಕು, ನಾನು ಕಬ್ಬು ಹಾಕಿದ್ದೆ, ಬಂದ್ಬಿಟ್ಟು ಎಲ್ಲ ಹಾಳು ಮಾಡಿದ್ದೋ, ಕಬ್ಬೆಲ್ಲ ಹಾಳು ಮಾಡ್ತೋ, ಮತ್ತು ಬಾಳೆನೂ ಕೂಡ ಹಾಳು ಮಾಡ್ತೋ. ಇನ್ನೊಬ್ಬರು ನಮ್ಮ ಪಕ್ಕದ ನಾವೇನೋ ತಡ್ಕೊಂಡ್ವಿ, ಕೇಳ್ಕೊಂಡು ಹೆಂಗೆ ನಮ್ಮ ಮನಸ್ಥಿತಿ ಹೆಂಗಿತ್ತೋ ತಡ್ಕೊಂಡ್ವಿ ಸರ್. ಆದರೆ ನಾವು ಬೇರೆಯವ್ರ ಬಗ್ಗೆನೂ ಕೂಡ ಯೋಚನೆ ಮಾಡಬೇಕಲ್ಲ. ಅವರು ತುಂಬ ಸಾಲ ಸಾಲ ಮಾಡಿ ಒಬ್ಬರು ಪಕ್ಕದಲ್ಲೇ ನಮ್ಮ ಜಮೀನಿಂದ ಸುಮಾರು ಒಂದು 300 meters ದೂರದಲ್ಲಿ ಬಾಳೆ ಹಾಕಿದರು. ಇನ್ನೇನು ಗೊನೆ ಬಂದು ಕಟ್ ಮಾಡೋ ಟೈಮ್ ಸರ್ ಸುಮಾರು ಅವಾಗ 27 rupees ಇತ್ತು ನೇಂದ್ರ ಬಾಳೆ. ಬಂದ್ಬಿಟ್ಟು ಎಲ್ಲ ಪೂರ್ತಿ ನೆಲಸಮ ಮಾಡಿಬಿಟ್ಟು ಅವರು ಸೂಸೈಡ್ ಮಾಡ್ಕೊಳ್ಳೋದು ಒಂದೇ ಬಾಕಿ ಅಂದರೆ ನಾವು ಅವ್ರನ್ನ ಮನಸ್ಥಿತಿನ ಹೋಲಿಸಿ ಆಮೇಲೆ ಮೀಡಿಯಾದವ್ರನ್ನೆಲ್ಲ ಕರೆಸಿ ಮತ್ತು ವಿ ಎ ಅವ್ರ ಹತ್ರ ಎಲ್ಲ ಕೇಳ್ಕೊಂಡ್ವಿ. ಸರ್ ಈ ಥರ ಇವರು ಪ್ರಾಬ್ಲಮ್ ಆಗಿಬಿಟ್ಟಿದೆ, ಇವರು ಬಿಟ್ಟರೆ ಇರೋದೇ ಇಲ್ಲ ಅನ್ನೋ ಮಟ್ಟದಲ್ಲಿ ಶಿವಪ್ರಸಾದ್ ಅಂತಂದ್ಬಿಟ್ಟು ಅವ್ರ ಹೆಸರು. ಆಮೇಲೆ ಅವ್ರನ್ನೆಲ್ಲ ಸ್ವಲ್ಪ ಕಂಟ್ರೋಲ್ ಮಾಡಿ ಇದಕ್ಕೆ ಬಂದ್ವಿ ಸರ್. ಅಂದರೆ ನಮಗೆ ಆಲ್ಮೋಸ್ಟ್ ಆಲು ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಸರ್ ತುಂಬ. ಎಷ್ಟು ಎಕರೆ ಇದೆ ಜಮೀನು ನಿಮ್ಮದು? ನಮಗೆ ಸರ್ 7.5 acres ಇದೆ ಸರ್. 7 acres ಕಬ್ಬಿದೆ, ಬಾಳೆ ಇದೆ, ತರಕಾರಿ ಹಾಕ್ತೀವಿ, ಎಲ್ಲ ಮಾಡ್ತೀವಿ ಸರ್. ನಂಜನಗೂಡು ತಾಲೂಕು ಮಡುವಿನಹಳ್ಳಿಯ ಕೃಷಿಕರಾದ ಎಂಬಿ ಬಸವರಾಜು. ಈಗ ಅರಣ್ಯ ಇಲಾಖೆಯಲ್ಲಿ ಏನಾಗಿದೆ ಅಂದರೆ ಈ ಒಂದು 15 years ಹಿಂದೆಗೂ ಈಗೂ ತುಂಬ ಚೇಂಜ್ ಆಗಿದೆ. ಚೇಂಜು ಅಂತಂದರೆ ಅದೇ ರೈಲ್ವೆ ಬ್ಯಾರಿಕೇಡ್ ಹಾಕಿದ್ದು, ಸೋಲಾರ್ ಪೆನ್ಸ್ ಮಾಡಿದ್ದು, ಟ್ರಂಚ್ ಮಾಡಿದ್ದು. ಸ್ಟಾರ್ಟಿಂಗ್ ಎಲ್ಲ ಏನು ಮಾಡಿದ್ರು ಟ್ರಂಚಿಂಗ್ ಮಾಡಿದ್ರು, ಸ್ವಲ್ಪ ಅದು ಪ್ರಯೋಜನ ಆಗಿಲ್ಲ. ಆಮೇಲೆ ಸೋಲಾರ್ ಪೆನ್ಸ್ ಮಾಡಿದ್ರು, ಅದು ಸ್ವಲ್ಪ ಪರವಾಗಿಲ್ಲ. ಆದರೂ ಸೋಲಾರ್ ಎಲ್ಲ ಗ್ರೀನ್ ಎಲ್ಲ ಬೆಳ್ಕೊಳ್ಳೋದು ಅದು ಇದಾಗದೇ ರೈಲ್ವೆ ಬ್ಯಾರಿಕೇಡ್ ಹಾಕಿರೋದು ಸರಿ. ಅದೇನು ಮಾಡಬೇಕಂತಂದ್ರೆ 2 layers ಹಾಕಿದ್ದಾರೆ. 2 layers ಹಾಕಿರೋದ್ರಿಂದ ಕೆಲವು ಚಿಕ್ಕ ಆನೆಗಳು ಮಧ್ಯೆ ನೂಳಿಸ್ತಲವೆ, ದೊಡ್ಡ ಆನೆಗಳು ಮೇಲ್ದಾಡ್ತಾ ಇದ್ದಾವೆ. ಅದರಿಂದ ಇನ್ನು ಮುಂದೆ ಸರ್ಕಾರ ಏನು ಮಾಡಬೇಕು ಅಂದರೆ ಇಲಾಖೆಗೆ ಜಾಸ್ತಿ ರೈಲ್ವೆ ಬ್ಯಾರಿಕೇಡ್ ಮಾಡಬೇಕಾದ್ರೆ 3 layers ರೈಲ್ವೆ ಬ್ಯಾರಿಕೇಡ್ ಹಾಕೋದನ್ನ ಮಾಡಿದ್ರೆ ರೈತರಿಗೆ ಆನೆಗೂ ನಮಗೂ ಸ್ವಲ್ಪ ಅನುಕೂಲ ಆಗುತ್ತೆ. ಮತ್ತು ಜಾಲರಿ ಫೆನ್ಸ್ ಮಾಡಬೇಕಾಗತ್ತೆ ಸರ್. ಜಾಲರಿ ಫೆನ್ಸ್ ಮಾಡೋಕ್ಕಾದ್ರೆ ಜಿಂಕೆಗಳು ಅವಳಿ ಜಾಸ್ತಿ, ಜಿಂಕೆ ಚಿರತೆ ಅವಳಿ ಇರೋದ್ರಿಂದ ಅದಾಗಿದ್ರೆ ಅನುಕೂಲ ಆಗುತ್ತೆ. ಈಗೇನಾಗಿದೆ ಅಂದರೆ ಒಂದು ರೇಂಜ್ಗೆ 10 kilometers, 5 kilometers, 8 kilometers ಆಗಿದೆ. ಆ ರೇಂಜಲ್ಲಿ ಅಷ್ಟು ಮಾಡಿದ್ದಾರೆ. ಮಧ್ಯೆ ಗ್ಯಾಪ್ ಇದೆ, ಗ್ಯಾಪ್ ಕವರ್ ಆಗೋವರೆಗೂ ಆನೆ ಅವಳಿ ಏನು ಮಾಡೋಕ್ಕಾಗಲ್ಲ. ಅದು ನವಂಬರಿಂದ ಫೆಬ್ರವರಿವರೆಗೆ ಒಂದು 3 months ಹುಳ್ಳಿ ರಾಗಿ ಅವೆಲ್ಲ ಯಾವುದು ಆ ಮೇವನ್ನು ತಿಂದು ಅಭ್ಯಾಸ ಆಗಿತ್ತು, ನಾವೇನು ಮಾಡಿದ್ರು ಕಾಯಕ್ಕಾಗಲ್ಲ. ಇಲ್ಲ ಸರ್ಕಾರ ಇಲಾಖೆಗೆ ವೆಹಿಕಲ್ ವ್ಯವಸ್ಥೆ ಜಾಸ್ತಿ ಕೊಡಬೇಕು. ಒಂದು ರೇಂಜ್ಗೆ 2-3 ಜೀಪ್ ಕೊಡಬೇಕಾಗತ್ತೆ. ಮತ್ತು ಸ್ಟಾಪ್ ಎಲ್ಲ ಕಡಿಮೆ ಇದೆ, ಸ್ಟಾಪ್ನ ತುಂಬಿಕೊಡ್ಬೇಕು. ಮತ್ತು ಅವ್ರಿಗೆ ವೆಫರ್ಸ್ಗಳು ಕೊಡಬೇಕು, ಯಾಕಂದರೆ ನಾವು ನಮ್ಮ ಜಮೀನೇ ಕಾಯೋಕ್ಕಾಗಲ್ಲ. ಹಂಗಾಗಿ ಇಡೀ ಒಂದು 106 kilometers ಕಾಡು ಕಾಯಬೇಕು ಅಂದರೆ ತುಂಬ ಕಷ್ಟ ಇದೆ. ಸರ್ಕಾರ ಗಮನಕ್ಕೆ ತಮ್ಮ ಮೂಲಕ ತಿಳಿಸೋದೇನೆಂದರೆ ಈಗ ಏನು ಆ ರೇಂಜ್ ಏನಿದೆ, ಒಂದು ಇಲಾಖೆ ಇದೆ ಅರಣ್ಯ ಇಲಾಖೆ, ಆ ರೇಂಜ್ಗೆ ಏನು ವೆಹಿಕಲ್ ವ್ಯವಸ್ಥೆ, ಸ್ಟಾಪ್ ವ್ಯವಸ್ಥೆ, ವ್ಯಾಪನ ವ್ಯವಸ್ಥೆ, ಮತ್ತು 3 layers ರೈಲ್ವೆ ಬ್ಯಾರಿಕಟ್ಟು ಜಾಲರಿ ಫೆನ್ಸ್ ಆದರೆ ತುಂಬ ರೈತರಿಗೆ ಅನುಕೂಲ ಆಗುತ್ತೆ, ಕಾಡು ನಾಶ ಏನೂ ಆಗಲ್ಲ. ಇಷ್ಟು ನಾನು ಗ್ರಾಮದ ಒಬ್ಬ ರೈತರಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಈ ಬಗ್ಗೆ ಪ್ರತಿಕ್ರಿಯಿಸಿದ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಹೆಡಿಯಾಲ ವಲಯದ ಅರಣ್ಯಾಧಿಕಾರಿ ನಾರಾಯಣ ಕೆಆರ್. ನಮಸ್ಕಾರ ನಾರಾಯಣ ಅವರೇ. ನಮಸ್ಕಾರ ಸರ್. ಈಗ ರೈತರ ಸಮಸ್ಯೆಗಳೆಲ್ಲ ಕೇಳಿದ್ರಿ, ಈಗ ಸಾಕಷ್ಟು ಜನ ಕಾಡಂಚಲ್ಲಿರುವಂಥ ರೈತರಿಗೆ ಸುಮಾರು ಸಮಸ್ಯೆಗಳಿದೆ, ಮತ್ತು ಅರಣ್ಯ ಇಲಾಖೆ ಬಗ್ಗೆಯೂ ಕೂಡ ತುಂಬ ಅಸಹನೆ ಇದೆ ಈ ಸಂಬಂಧವಾಗಿ. ಈಗ ರೈಲ್ವೆ ಬ್ಯಾರಿಕೇಡ್ ಎಲ್ಲ ಹಾಕಿದಿರಿ ಸುಮಾರು ಕಡೆ, ಕೆಲವು ಕಡೆ ಇನ್ನೂ ಕಂಪ್ಲೀಟ್ ಆಗಿಲ್ಲ ಅನ್ನೋದು ಅವರ ಕಂಪ್ಲೇಂಟ್ಸು. ಯಾಕೆಂತೇಳಿದ್ರೆ ಆಗ ಎಲ್ಲಿ ಬ್ಯಾರಿಕೇಡ್ ಕಡಿಮೆ ಆಯ್ತೀಯೋ, ಎಲ್ಲಿ ಇಲ್ಲವೋ ಆ ಜಾಗದಿಂದ ಆನೆಗಳನ್ನು ಸುಳಿ ಬಂದು ತಮ್ಮ ಪೈರನ್ನೆಲ್ಲ ಹಾಳು ಮಾಡ್ತಾ ಇದೆ ಅಂತ. ಇದ್ರ ಬಗ್ಗೆ ಏನು ಹೇಳ್ತೀರಿ? ವರ್ಷದಿಂದ ವರ್ಷ ನಮಗೆ 4 kilometers 5 kilometers ರೀತಿ ರೈಲ್ವೆ ಬ್ಯಾರಿಕೇಡ್ ಅಲೋಕೇಷನ್ ಆಗ್ತಾ ಇದೆ. ಸೊ ಅದರಂತೆ ಈಗ ನಮ್ಮಲ್ಲಿ ಈ ವರ್ಷ ಕೂಡ 4 ಕಿಲೋಮೀಟರ್ ವರ್ಕ್ ಮಾಡ್ತಾ ಇದ್ದಾರೆ. ಕಳೆದ ವರ್ಷ ಟೋಟಲ್ ನಮ್ಮಲ್ಲಿ 12 ಕಿಲೋಮೀಟರ್ ಇದೆ, ಈಗ 4 ಕಿಲೋಮೀಟರ್ ನಡೀತಾ ಇದೆ. ಸೊ ಇನ್ನೊಂದು 2-3 ಕಿಲೋಮೀಟರ್ ಆದರೆ ನಮ್ಮ ಎಡೆಯಾಲ ವಲಯದಲ್ಲಿ ಕಂಪ್ಲೀಟ್ ಆಗಿ ರೈಲ್ವೆ ಕಂಬಿ ಆಗುತ್ತೆ. ವರ್ಷದಿಂದ ವರ್ಷಕ್ಕೆ ಸರ್ಕಾರದಿಂದ ಅನುದಾನದ ಲಭ್ಯತೆ ಮೇಲೆಗೆ ನಮ್ಮಲ್ಲಿ ಮಾಡ್ತಾ ಇದ್ದಾರೆ ಕೆಲಸ ರೈಲ್ವೆ ಕಂಬಿ. ಮುಂದಿನ ದಿನಗಳಲ್ಲಿ ಇದು ಕಂಪ್ಲೀಟ್ ಆಗಿ ಮುಗಿಯುತ್ತೆ. ಸೊ ಆಗ ಇದು ಆನೆಗಳ ಪ್ರಾಬ್ಲಮ್ ಸಂಪೂರ್ಣ ಕಡಿಮೆ ಆಗುತ್ತೆ ಅನ್ನೋದು ಒಂದು ಹೇಳ್ಬೋದು. ಈಗ ಆನೆಗಳ ಪ್ರಾಬ್ಲಮ್ಮು ತುಂಬ ಕಡಿಮೆ ಆಗಿದೆ, ಹತೋಟಿಗೆ ಬಂದಿದೆ ಅಂತಲೇ ರೈತರು ಹೇಳ್ತಾ ಇರೋದು. ಅದ್ರ ಜೊತೆಗೆ ಅವರಿಗೆ ತುಂಬ ದೊಡ್ಡ ಸಮಸ್ಯೆ ಕಾಡ್ತಾ ಇರೋವಂಥದ್ದು ರೈಲ್ವೆ ಕಂಬಿಯ ಕೆಳಭಾಗ ಇದೆಯಲ್ಲ, ಗ್ಯಾಪ್ ಇರುವಂಥದ್ದು. ಆ ಸಂದಿಗಳಿಂದ ಹಂದಿಗಳು, ಕಾಡಹಂದಿಗಳು ಮತ್ತು ಜಿಂಕೆ ಯಾವುದೇ ಪೈರನ್ನು ಬಿಡದಂಗೆ ತಿನ್ಕೊಂಡು ಹೋಗ್ತಾ ಇದೆ ಅಂತ ಹೇಳ್ತಾ ಇರೋವಂಥದ್ದು. ಇದ್ರ ಬಗ್ಗೆ ಏನು ಮಾಡಬೇಕು ಅಂತ ಇದೆ? ಈಗ ನಾವು ರೈಲ್ವೆ ಕಂಬಿನ ಮುಖ್ಯವಾಗಿ ನಾವು ಆನೆಗಳನ್ನ ತಡೀಲಿಕ್ಕೆ ನಾವು ಅದನ್ನು ಹಾಕ್ತಾ ಇದ್ದೀವಿ. ಆನೆಗಳು ಕಾಡಿಂದ ಹೊರಗಡೆ ಬಂದು ರೈತರದ್ದು ಫಸಲನ್ನ ಹಾಳು ಮಾಡ್ದಾರೆ ಹಂಗೆ ತಡೆಯೋದಕ್ಕೋಸ್ಕರ ರೈಲ್ವೆ ಕಂಬಿ ಹಾಕ್ತಾ ಇದ್ದೀವಿ. ಆದರೂ ಕೂಡ ಬೇರೆ ಪ್ರಾಣಿಗಳಾದ ಜಿಂಕೆ ಆಗಲಿ, ಕಡವೆ ಆಗಲಿ ಮತ್ತು ಹಂದಿಗಳು ಸ್ವಲ್ಪ ಅದ್ರ ಕೆಳಗಿಂದ ನುಗ್ಗಿ ಬಂದು ರೈತರು ಬೆಳೆ ಹಾಳು ಮಾಡ್ತಾ ಇದೆ ಅನ್ನೋದು ದೂರುಗಳು ತುಂಬ ಸಾಕಷ್ಟು ಬರ್ತಾ ಇದೆ. ರೈತರ ದೂರನ್ನ ನಾವು ವರದಿನ ಸಿದ್ಧಪಡಿಸಿ ನಮ್ಮ ಮೇಲಾಧಿಕಾರಿಗಳಿಗೆ ಸಲ್ಲಿಸಿದ್ದೀವಿ. ಅವರು ಕೂಡ ಸರ್ಕಾರದ ಮಟ್ಟಿಗೆ ಪತ್ರ ವ್ಯವಹಾರ ಮಾಡಿ ಸರ್ಕಾರ ಮುಟ್ಟಿಸಿದ್ದಾರೆ. ಸೊ ಸರ್ಕಾರದಿಂದ ಮುಂದಿನ ದಿನಗಳಲ್ಲಿ ಅದಕ್ಕೆ ಜಾಲರಿ ಹಾಕ್ಲಿಕ್ಕೆ ಏನಾದ್ರು ವ್ಯವಸ್ಥೆ ಬಂದರೆ ಖಂಡಿತವಾಗಿ ನಾವು ಅದನ್ನು ತ್ವರಿತವಾಗಿ ಮಾಡಿಕೊಡ್ತೀವಿ. ಆಮೇಲೆ ಪರಿಹಾರದ ಬಗ್ಗೆ ಹೇಳ್ತಾರೆ, ಬೆಳೆ ಪರಿಹಾರ ಇನ್ ಟೈಮಿಗೆ ಬರ್ತಾ ಇಲ್ಲ, ನಾವು ಅಂದ್ಕೊಂಡು ಹಾಗೆ ಬರ್ತಾ ಇಲ್ಲ, ನಾವು ಇವತ್ತು ಹಾಕಿರ್ತೀವಿ ಯಾವಾಗಲೂ ಕೊಟ್ಟರೆ ಏನು ಉಪಯೋಗ ಆಗುತ್ತೆ ಅನ್ನೋದು. ಇದು ಸ್ವಲ್ಪ ಮಾನವೀಯತೆ ದೃಷ್ಟಿಯಿಂದ ಕೂಡ ನೋಡಬೇಕಾಗುತ್ತೆ ಅಲ್ವಾ? ಅಂದರೆ ಈಗ ಕೆಲವೊಂದು ಸೀಸನಲ್ಲಿ ರೈತರದ ಫಸಲು ಇದಾಗಂಥ ಸೀಸನಲ್ಲಿ ತುಂಬ ದೂರುಗಳು ಒಟ್ಟೊಟ್ಟಿಗೆ ಅರ್ಜಿಗಳು ಜಾಸ್ತಿ ಬರ್ತದೆ. ಸೊ ನಾವು ಆದ್ಯತೆ ಮೇರೆಗೆ ಮೊದಲು ಬಂದವರಿಗೆ ಮೊದಲ ಆದ್ಯತೆ ರೀತಿಯಲ್ಲಿ ನಾವು ಅದನ್ನು ಫಾರ್ವರ್ಡ್ ಮಾಡ್ತೀವಿ. ಅದಕ್ಕೆ 2-3 ಹಂತಗಳಲ್ಲಿ ಅದು ತಲುಪುತ್ತೆ, ಅಧಿಕಾರಿಗಳ ಮಟ್ಟದಲ್ಲಿ ಹೋಗಿ ತಲುಪಿ ಅದೆಲ್ಲ ವೆರಿಫಿಕೇಷನ್ ಆಗಿ ಅವ್ರಿಗೆಲ್ಲ ಬಂದೇ ಬರುತ್ತೆ. ಕೆಲವ್ರಿಗೆ ಒಂದು ಸ್ವಲ್ಪ 1-2 ತಿಂಗಳು ಲೇಟ್ ಆದರೂ ಕೂಡ ಅದು ಪರಿಹಾರ ಬಂದೇ ಬರ್ತಾ ಇದೆ. ಸೊ ಅದರಿಂದ ಅನುದಾನದ ಲಭ್ಯತೆ ಮೇಲೆ ನಾವು ಮಾಡ್ತಾ ಇದ್ದೀವಿ. ಆದರೆ ಪರಿಹಾರ ಸಾಲದು ಅಂತ ಹೇಳ್ತಾ ಇದ್ದಾರೆ ಕೆಲವರು. ಇನ್ನೊಂದೇನಂತ ಹೇಳಿದ್ರೆ ನಮ್ಮಲ್ಲಿ ಸಿಕ್ಕಾಪಟ್ಟೆ ನಾಶ ಆಗಿರುತ್ತೆ ಆನೆ ಕಡೆಯಿಂದ, ಆದರೆ ನಮಗೆ ಬರ್ತಾ ಇರೋವಂಥದ್ದು ಅರ್ಧ ಭಾಗನೂ ಕೂಡ ನಮಗೆ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ ಅದು ಅಂತ. ಈಗ ಒಂದು ಗಿಡಕ್ಕೆ ಇಷ್ಟು ಅಂತ ಇದು ಮೆನ್ಷನ್ ಮಾಡಿದ್ರೆ ಮನಸ್ಸಿಗೆ ಬಂದಷ್ಟು ಹಾಕೋತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈಗ 100 ಗಿಡ ನಾಶ ಆಗಿದ್ದರೆ ಉದಾಹರಣೆಗೆ, ಅದರಲ್ಲಿ 50 ಬರ್ಕೋತಾರೆ, ಈ ಥರದ್ದೆಲ್ಲ ಕಂಪ್ಲೇಂಟ್ಸ್ ಇದೆ. ಇಲ್ಲ, ಇದು ನಮ್ಮ ಕ್ಷೇತ್ರ ಸಿಬ್ಬಂದಿಗಳಿರ್ತಾರಲ್ಲ ಫೀಲ್ಡ್ ಸ್ಟಾಫ್ಸು, ಖುದ್ದಾಗಿ ಹೋಗಿ ಮಹಾಜರ್ ಮಾಡಿ ಅಲ್ಲಿ ಎಷ್ಟು ಲಾಸ್ ಆಗಿದೆ ಬೆಳೆ ಅನ್ನೋದನ್ನು ಅವರೊಂದು ನಮಗೆ ಫೋಟೋ ಸಮೇತ ಮತ್ತು ವರದಿ ರೂಪದಲ್ಲಿ ಸಲ್ಲಿಸ್ತಾರೆ. ಸೊ ಅವ್ರು ಹೆಂಗೆ ಸಲ್ಲಿಸಿರ್ತಾರೆ ಅದ್ರ ಮೇಲೆ ನಾವು ಅದನ್ನು ಅವ್ರಿಗೆ ಪರಿಹಾರನ ಕೊಡ್ತೀವಿ. ಕಳೆದ ವರ್ಷ ಪರಿಹಾರದ ಅಮೌಂಟ್ ಕೂಡ ಜಾಸ್ತಿ ಆಗಿದೆ, ಬೆಳೆ ಪರಿಹಾರದ ಅಮೌಂಟು 100% ಜಾಸ್ತಿನೇ ಆಗಿದೆ, ಅದು 1-2 ಆಗಿದೆ. ಸೊ ಅದರಿಂದ ಪರಿಹಾರದ ಕಡಿಮೆ ಅಂತ ಏನಿಲ್ಲ, ಅಂದರೆ ಕೆಲವರಿಗೆ ಈಗ ರೈತರುಗಳಿಗೆ ಸ್ವಲ್ಪ ಟೈಮ್ ಸರಿಯಾಗಿ ಸಿಗಲ್ಲ ಅನ್ನೋದೊಂದು ಸ್ವಲ್ಪ ಇದಿದೆ ಅವರಿಗೆ, ಅದು ಬಿಟ್ಟರೆ ಬೇರೆ ಥರ ಏನಿಲ್ಲ. ಆದಷ್ಟು ನಮ್ಮ ಕೈಲಾದಷ್ಟು ನಾವು ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ರೈತರಿಗೆ ಏನನ್ನು ಹೇಳೋದಕ್ಕೆ ಬಯಸ್ತೀರಿ? ರೈತರುಗಳು, ಅರಣ್ಯದ ಅಂಚಿನಲ್ಲಿರೋ ಗ್ರಾಮಸ್ಥರುಗಳು, ಅರಣ್ಯ ಇಲಾಖೆ ಅವ್ರಿಗೆ ಎಲ್ಲ ಥರ ಸಪೋರ್ಟ್ ಮಾಡಲಿಕ್ಕೆ ರೆಡಿ ಇದೆ, ಮಾಡ್ತಾ ಇದೆ. ಅವರು ಕೂಡ ಅರಣ್ಯ ಇಲಾಖೆ ಜೊತೆ ಸಹಕರಿಸ್ತಾ ಇದ್ದಾರೆ, ಇಲ್ಲ ಅಂತ ಏನಿಲ್ಲ. ಅರಣ್ಯ ಇಲಾಖೆ ಜೊತೆ ತುಂಬ ವಿಷಯದಲ್ಲಿ ಅವರು ಸಹಕರಿಸ್ತಾ ಇದ್ದಾರೆ. ಆನೆಗಳು ಕೆಲವು ಸಮಯ ಹೊರಗಡೆ ಬಂದರೆ ಆನೆಗಳನ್ನ ಕಾಡಿಗೆ ಹಿಮ್ಮಟ್ಟಿಸ್ಕೊಂಡು ಅವರು ಕೂಡ ನಮಗೆ ಹೆಲ್ಪ್ ಮಾಡ್ತಾರೆ. ಸೊ ಮುಂದಿನ ದಿನಗಳಲ್ಲಿ ನಾವು ರೈಲ್ವೆ ಕಂಬಿಗಳನ್ನ ಸಂಪೂರ್ಣವಾಗಿ ನಮ್ಮ ಅರಣ್ಯ ಗಡಿಯಲ್ಲೇ ಹಾಕ್ತೀವಿ. ಸೊ ಅದಾದಮೇಲೆ ಆದಷ್ಟು ಸಂಪೂರ್ಣವಾಗಿನೇ ಆನೆ ಹೊರಗಡೆ ಬಂದು ಫಸಲು ಹಾಳು ಮಾಡೋದು ನಿಲ್ಲುತ್ತೆ ಅನ್ನೋ ಭರವಸೆನ ನಾವು ಕೊಡ್ತೀವಿ. ಜೊತೆಗೆ ಇನ್ನೊಂದು ಸಮಸ್ಯೆ ಆದ ಅಂತ ಹಂದಿಗಳು ಜಿಂಕೆಗಳದ್ದು, ಆ ಸಮಸ್ಯೆಗೆ ಸರ್ಕಾರ ಮಟ್ಟದಲ್ಲಿ ಅದು ಪರಿಹಾರ ಆಗಬೇಕು. ಅಲ್ಲಿಂದ ನಮಗೆ ಸೂಕ್ತ ಮಾರ್ಗದರ್ಶನ ಮತ್ತು ಅನುದಾನ ಬಂದರೆ ನಾವು ಅದಕ್ಕೂ ಕೂಡ ಮಾಡಲಿಕ್ಕೆ ನಾವು ರೆಡಿ ಇದ್ದೀವಿ. ಇಷ್ಟು ಹೇಳೋಕ್ಕೆ ನಾನು ಬಯಸ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಮ್ಮ ಎಲ್ಲವನ್ನೂ ಪೊರೆಯುವ ತಾಯಿ ಇದ್ದ ಹಾಗೆ, ಆದರೆ ದುರಾಸೆಗಳನ್ನಲ್ಲ. ಅನೇಕ ಸಂರಕ್ಷಣಾ ವಿಧಾನಗಳನ್ನು ಬಳಸಿದರೂ ಕಾಡು ಪ್ರಾಣಿಗಳು ಹೊರಗೆ ಬರಲು ಅನೇಕ ಕಾರಣಗಳಿರುತ್ತವೆ. ಇವನ್ನು ನಿಯಂತ್ರಿಸಿ ಅವುಗಳೊಂದಿಗೂ ಬದುಕನ್ನು ಕಟ್ಟಿಕೊಳ್ಳುವುದು ಅನಿವಾರ್ಯ. ಹಾಗಾಗಿ ಕಾಡಿನಿಂದ ದೊರಕುವ ಅನೇಕ ಲಾಭಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಅದಕ್ಕೆ ಪೂರಕವಾದ ಬೆಳೆಗಳನ್ನು ಬೆಳೆಯುವುದರಲ್ಲಿ ನಮ್ಮ ಜಾಣತನವಿದೆ.